ಆ ಪರಿಸ್ಥಿತಿ ಇಲ್ಲ, ದುಡ್ಡು ಖರ್ಚು ಮಾಡಿ ಮಾಡುವಂತ ಪರಿಸ್ಥಿತಿ ನಮ್ಮಲ್ಲೇ ಇಲ್ಲ. ಅವಾಗ ಏನು ಆಯ್ಕೆ ಮಾಡೋದು, ಏನ್ ಮಾಡೋದಂಬುದ್ರಲ್ಲೇ 2-3 ವರ್ಷ ಕಳೆದ್ಬಿಟ್ಟೆ ನಾನು. ಅಂದ್ರೆ ಏನ್ ಮಾಡ್ಬೇಕಾದ್ರೆ ದುಡ್ಡು ಬೇಕು, ದುಡ್ಡಿಲ್ಲ, ದುಡ್ಡಿಲ್ಲದೆ ಕೆಲಸನೇ ಆಗುದಿಲ್ಲ. ಅದರಲ್ಲಿ ಕಡೆಗೆ ಒಂದು 2005 ಸುಮಾರು ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರು ಪರಿಚಯ ಆದ್ರು, ಅದೊಂದು ಸಂಘ ಮಾಡಿದ್ರು, ಕೆಲವೊಂದು ಹಣಕಾಸಿನ ಸೌಲಭ್ಯಗಳನ್ನು ಸಾಲದ ರೂಪದಲ್ಲಿ ಒದಗಿಸ್ಕೊಟ್ರು. ಅವಾಗ ಒಂದೊಂದೇ ಸ್ಟೆಪ್ ಅನ್ನು ನಾವು ತಗೊಂಡ್ವಿ. ಜಮೀನನ್ನು ಬಗೆಯಲ್ಲಿ ಇಂಪ್ರೂವ್ ಮಾಡ್ತಾ ಈಗ ಒಂದು ಅಡಿಕೆ ಬೆಳೀತಾ ಇದ್ದೇವೆ, ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಹೈನುಗಾರಿಕೆಯಲ್ಲಿ ಇದು ಇನ್ಸಮಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ, ಕೃತಕ ಗರ್ಭಧಾರಣೆ ನಡೆಸುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ಒಂದು ಉತ್ತಮ ರೀತಿಯಲ್ಲಿ ಜೀವನ ನಡೀತಾ ಇದೆ, ತೊಂದರೆ ಇಲ್ಲ. ಯಾವುದೇ ಒಂದು ಸರ್ಕಾರಿ ನೌಕರಿಗೆ ಏನು ಕಡಿಮೆ ಇಲ್ಲ, ಆ ಥರದಲ್ಲಿ ನಡೆಸ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇವೆ. ಈಗ ಒಂದು ನಮಗೇನು ಅನಿಸಿದೆ, ಶಿಕ್ಷಣ ಅನ್ನುವಂಥದ್ದು ಏನಂದ್ರೆ ಒಂದು ನಮ್ಮ ಲೆಕ್ಕದಲ್ಲಿ ನೌಕರಿ ಏನು ಮಾಡಬೇಕು ಅಂತ ಭಾಳ ಜನರ ತಲೆಯಲ್ಲಿದೆ. ಆದರೆ ಅದಲ್ಲ, ಶಿಕ್ಷಣ ಅಂದರೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಮಾಧ್ಯಮ ಅವಾಗ ಬಳಸ್ಕೋಬೇಕು. ಶಿಕ್ಷಣ ಮುಗಿದ ಮೇಲೆ ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ, ಯಾವ್ದು ನಮ್ಗೆ ಕೈ ಹಿಡಿತದೆ ಅನ್ನೋಂತ ವಿಚಾರ ಮಾಡಿ ಒಂದು 2 ವರ್ಷ ಲೇಟ್ ಆದ್ರೂ ಅಡ್ಡಿಲ್ಲ, ಅದ್ರ ಬಗ್ಗೆ ಸೂಕ್ತವಾದ ತರಬೇತಿನೋ ಏನೋ ತಕೊಂಡೇ ಮುಂದಿನ ಕೆಲಸ ಮಾಡುದು, ಮುಂದಿನ ಮಾರ್ಕೆಟ್ ಇದನ್ನು ನೋಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಬಹುದು. ಎಲ್ಲಿ ಖರ್ಚನ್ನು ಕಡಿಮೆ ಮಾಡಬಹುದು, ಅಲ್ಲಿ ಖರ್ಚನ್ನು ಕಡಿಮೆ ಮಾಡಿದ್ರೆ ಖಂಡಿತ ಕೃಷಿ ಯಾವುದೇ ಒಂದು ಸರ್ಕಾರಿ ನೌಕರಿ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ತೋಟ ಮಾಡ್ತಾ ಇದ್ದೀರಿ, ಇನ್ಸೆಮಿನೇಟರ್ ಆಗಿ ಕೃತಕ ಗರ್ಭಧಾರಣೆ ಮಾಡಲಿಕ್ಕೆ ಇರುವಂತ ನಿಮ್ಮ ತಜ್ಞತೆಯನ್ನ ಬಳಸ್ಕೊಳ್ತಾ ಇದ್ರೆ ಇವು ಮೂರುದ್ರಿಂದ ನಿಮಗೆ ಆದಾಯ ಬರುತ್ತೆ. ಅದು ಯಾಕೆ ಅದನ್ನು ಮಾಡ್ತಾ ಇದ್ದೇನೆ ಅಂದ್ರೆ, ನಾನು ಮೂಲತಃ ಕೃಷಿ ಕುಟುಂಬ, ಕೃಷಿಗೆ ಪೂರಕ ಅಂದ್ರೆ ಹೈನುಗಾರಿಕೆನೆ ಮಾಡಲೇಬೇಕು. ನಾವು ಕೃಷಿ ಮಾಡಿ ಎಲ್ಲಿಂದ ಗೊಬ್ಬರ ತಂದು ಹಾಕಿದ್ರೆ ಅದು ಯಾವುದೇ ಪರಿಸ್ಥಿತಿಯಲ್ಲೂ ವರ್ಕೌಟ್ ಆಗುದಿಲ್ಲ ಈಗ ನಮ್ಮ ಮಾರ್ಕೆಟ್ ನೋಡಿದ ರೇಟ್ನಲ್ಲಿ. ಅದಕ್ಕೆ ತಕ್ಕಾಗಿ ಹೈನುಗಾರಿಕೆಯನ್ನು ನಡೆಸಲೇಬೇಕು. ಹೈನುಗಾರಿಕೆ ದೊಡ್ಡ ಲಾಭದ ತಂದೆ ಅಲ್ಲ, ನಮ್ಮ ಕರಾವಳಿ ಇದರಲ್ಲಿ ದೊಡ್ಡ ಲಾಭ ಏನೂ ಇಲ್ಲ, ಅದರಲ್ಲಿ ಖರ್ಚನ್ನು ಕಳೆದಾವಾಗ ಏನೂ ದೊಡ್ಡ ಲಾಭ ಇಲ್ಲ. ಆದರೆ ನಮಗೆ ಲಾಭ ಇಲ್ಲ ತಂದ್ರೆ ತೋಟ ಮಾಡ್ತೇವೆ ನಾವು, ಅದು ಗೊಬ್ಬರವನ್ನು ಕೊಟ್ಟಾವಾಗ ಬೆಳೆಯ ಮೂಲಕ ನಮಗೆ ಅದು ಲಾಭವನ್ನು ತಂದು ಕೊಡ್ತೇವೆ. ಒಂದು ವರ್ಷದ ಲೆಕ್ಕದಲ್ಲಿ ನೋಡಿದಾಗ ಲಾಭ ತಂದು ಖಂಡಿತ ಕೊಡ್ತೇವೆ. ಅದರ ಜೊತೆಗೆ ನಾನು ಕೃತಕ ಗರ್ಭಧಾರಣೆಯನ್ನು ನಡೆಸ್ತಾ ಇದ್ದೇನೆ, ಅದು ನಮ್ಮ ಖರ್ಚನ್ನು ಏನಾದರೂ ಚೂರ್ಪಾರನ್ನು ಮಾಡ್ಕೊಂಡು ಹೋಗ್ತದೆ, ದಿನದ ಖರ್ಚನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸಬಹುದು. ಅಂದ್ರೆ ಇಲಾಖೆಯ ಜೊತೆ ಅವರು ಹೇಳ್ತಾರೆ ನಿಮ್ಗೆ ಹಿಂಗ್ ಮಾಡಿ ಅಂತ, ಅಥವಾ ಹೇಗೆ ನೀವು? ಇಲ್ಲ ಇಲ್ಲ ಸರ್, ನಾನು ಇಲಾಖೆ ಜೊತೆ ಅಲ್ಲ, ನಂದು ಒಪ್ಪಂದ ಇರುವಂತದ್ದು KMF ನಂದಿನಿ ಡೇರಿಯನ್ನು ನಡೆಸ್ತಾ ಇದ್ದೇನೆ. ನಾನೊಂದು KMF ನಂದಿನಿ ಡೇರಿಯನ್ನು ನಡೆಸ್ತಾ ಇದ್ದೇನೆ, ಅದರ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರಿಂದ ಮೂಲಕ ನಾನು ಟ್ರೈನಿಂಗ್ ಆಗಿದೆ, ಧಾರವಾಡದಲ್ಲಿ ನನ್ನ ಟ್ರೈನಿಂಗ್ ಆಗಿದೆ. ಆ ಟ್ರೈನಿಂಗ್ ಪ್ರಕಾರ ನಮ್ಗೆ ಅವ್ರಿಗೆ ಏನ್ ಮೆಟೀರಿಯಲ್ಸ್ ಬೇಕು ಅದನ್ನು ಅವರು ಸಪ್ಲೈ ಮಾಡ್ತಾರೆ, ಅದನ್ನ ನಾವು ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೇವೆ. ಗೌರ್ಮೆಂಟ್ಗೆ ಯಾವ್ದು ನಮ್ಮ ಇದಕ್ಕೆ ಸಂಬಂಧ ಇಲ್ಲ, KMF ನಿಂದ ನಾವು ಮಾಡ್ತಾ ಇದ್ದೀವಿ. ಏನ್ ಬದಲಾವಣೆ ಆಗಿದೆ ಈಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತಿರಲ್ಲ, ಕೃತಕ ಗರ್ಭಧಾರಣೆ, ಅವಾಗೂ ಇವಾಗೂ ಏನಾದ್ರು ಸ್ವಲ್ಪ ಬದಲಾವಣೆ ಆಗಿದೆಯಾ? ಹೌದು, ಖಂಡಿತ ಖಂಡಿತ. ಯಾಕೆಂದ್ರೆ ಇಲ್ಲಿ ನಮ್ಮ ಘಟ್ಟದ ಕೆಳಗೆ ಭಾಗದಲ್ಲಿ ಏನಿದೆ ಅಂದ್ರೆ, ದನಗಳನ್ನು ಕೊಟ್ಟಿಗೆಗೆ ನಾವು ಖರೀದಿ ಮಾಡಿ ತಂದವಾಗ ಅದನ್ನು ಹೊರಗಡೆ ಮತ್ತೆ ನಾವು ಹಾಕೋದಂದ್ರೆ ಒಂದೇ ಮಾರಾಟ ಮಾಡಿದಾಗ ಹಾಕ್ತೇವೆ, ಇಲ್ಲಾರು ಸತ್ತವಾಗೇ ತೆಗೆಯುವುದು. ಎರಡೇ ಕಾರಣ ಇಲ್ಲಿ ಈ ದೊಡ್ಡ ಜನ ದನಗಳನ್ನು. ಅಲ್ಲಿ ಕೃತಕ ಗರ್ಭಧಾರಣೆ ದೊಡ್ಡ ಸಮಸ್ಯೆ ಇದೆ, ಎಂಟರಿಯಲ್ಲೂ ಬಹಳ ದೊಡ್ಡದಿದೆ, ಡಾಕ್ಟರ್ ತರಬೇಕಂದ್ರೆ ನಾವು ದೂರದಿಂದ ತರಬೇಕು, ಆದ್ರೆ ಅವ್ರು ತಂದು ಅವ್ರ ಫೀಸ್ ಕೊಟ್ಟು ಮಾಡಿದ್ರೆ ನಮ್ಮ ಇಲ್ಲಿಯವರಿಗೆ ವರ್ಕೌಟೆ ಆಗೋದಿಲ್ಲ, ಅದು ಒಂದೇ ಸಲ ಗಬ್ಬ ನಿಲ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ನಮ್ದು ಹಳ್ಳಿ ಮಟ್ಟದಲ್ಲಿ ನಾವು ಉಳಿದ್ರಿಂದ ಜನರಿಗೆ ಒಂದು ಕಡಿಮೆ ದರದಲ್ಲಿ ನಾವು ಸೇವೆಯನ್ನು ಕೊಡ್ಬೋದು, ಉತ್ತಮ ಗುಣಮಟ್ಟವನ್ನು ಕೊಡ್ಬೋದು. ಯಾಕಂದ್ರೆ ಗೌರ್ಮೆಂಟ್ನ ಇದಕ್ಕೂ ನಮಗೂ ಬಹಳ ವ್ಯತ್ಯಾಸ ಇದೆ. ಒಳ್ಳೆ ಕ್ವಾಲಿಟಿಯ ಸೆಮೆನ್ಗಳು ಬರ್ತವೆ ನಮಗೆ, ಒಳ್ಳೆ ಬ್ರೀಡ್ಗಳು ಬರ್ತವೆ, ಅದು ರೈತರಿಗೆ ಒಂದು ಅನುಕೂಲ ಆಗ್ತದೆ. 1-1.5 ವರ್ಷಕ್ಕೆ ಗರ್ಭಧಾರಣೆ ಆಗ್ತದೆ, ಅದು 2.5 ವರ್ಷದ ಒಳಗೆ ಕರ ಹಾಕ್ತವೆ. ಆ ತರ ಒಂದು ಕ್ವಾಲಿಟಿಯ ಸೆಮೆನ್ಗಳು ನಮ್ಮಲ್ಲಿ ಬರ್ತದೆ. 90% ಆಲ್ಮೋಸ್ಟ್ ಒಂದಕ್ಕೆ ನಮ್ದು ಗರ್ಭಧಾರಣೆ ಆಗ್ತದೆ, ಒಂದೇ ಇನ್ಸಮಿನೇಷನ್ಗೆ. ಗೌರ್ಮೆಂಟ್ ಆದ್ರೂ ಪರ್ಸೆಂಟೇಜ್ ಕಡಿಮೆ ಇರ್ತದೆ, ಸಕ್ಸಸ್ ರೇಟ್ 90% ಇದೆ ನಮ್ದು. ಅದನ್ನ ಆ ತರದಲ್ಲಿ ಮೇಂಟೈನ್ ಮಾಡ್ತೇವೆ ಸೆಮೆನ್ಗಳನ್ನು ನಾವು, ಅವ್ರು ಕೊಟ್ಟ ನಂತರದಲ್ಲೂ ನಾವು ಸೆಮೆನ್ಗಳನ್ನು ಅದೇ ತರ ಮೇಂಟೈನ್ ಮಾಡ್ತೇವೆ. ಅದರಿಂದ 90% ನಮ್ದು ರಿಸಲ್ಟ್ ಇದೆ. ಇಲ್ಲಿ ಹೆಣ್ಣು ಕರುಣ ಬೇಕು ಹಂಗ್ ಮಾಡಬಹುದು ಹಂಗೇನು ಇಲ್ಲ ಅಲ್ಲ, ಅದು ಈಗ ಆಲ್ರೆಡಿ 1 ತಿಂಗಳಿಂದ ಸೆಮೆನ್ಗಳು ಬರ್ತಾ ಇದೆ. ಹೆಣ್ಣು ಹುಟ್ಟಬೇಕು ಅಂತ ಮಾಡಬೇಕು ಅನ್ನೋಂಥದ್ದು ಇದರಲ್ಲಿ ಶೋಧನೆಗಳು ನಡೆದಿದೆ. ಅದು ಸೆಮೆನ್ ಇನ್ನೂ ರಿಸಲ್ಟ್ ಬರಲಿಲ್ಲ, ಆದ್ರೆ ಹಿಂದೊಂದು 4 ವರ್ಷ ಹಿಂದೆ ಬಂದಿತ್ತು ಅದು, ಆದ್ರೆ ಅದರಲ್ಲಿ ರಿಸಲ್ಟ್ ಬರಲಿಲ್ಲ, ಹೆಣ್ಣು ಹುಟ್ಟುವಂಥದ್ದು ಇದಕ್ಕೆ ರಿಸಲ್ಟ್ ಬರಲಿಲ್ಲ ಆ ತರದಲ್ಲಿ. ಅದು ಈಗ ಮತ್ತೆ ಹೊಸದಾಗಿ ಮತ್ತೇನೋ ಮತ್ತೆ ಶೋಧನೆ ಮಾಡಿ ಮತ್ತೆ ಬಂದದ್ದು ಈಗ, ಅದನ್ನು ರಿಸಲ್ಟ್ ನೋಡಬೇಕು, 1 ವರ್ಷ ಇರಲಿ ಕಾಯ್ಬೇಕು, ಅದನ್ನು ನೋಡಬೇಕು. ಹಾಗಾಗಿ ಇದು ನಿಮಗೆ ಎಷ್ಟು ಅವರು ಪೂರ್ವಕವಾಗಿ ಒಂದು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೊಂದು ಸ್ವಲ್ಪ ದುಡ್ಡು ಕೊಡ್ತಿರ್ಬೋದು. ಹೌದು ಸರ್, ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ನಮ್ಮ ಊರಲ್ಲೇ ನಡ್ತೇವೆ ಅಂದ್ರೆ ದೊಡ್ಡ ಸಹ ಏನು ಇರುವುದಿಲ್ಲ. ಅದು ನನಗೆ ಸ್ಯಾಲ್ರಿ ಅಂದ್ರೆ 3,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ನಾನು ಕೆಲಸನೂ ಏನು ಅಷ್ಟೆಲ್ಲ ಇರುವುದಿಲ್ಲ, ನಮ್ದು ಮೇನ್ ಅಂದ್ರೆ ಹಾಲು ಖರೀದಿ ಬೇರೆಯವ್ರು ಇರ್ತಾರೆ, ಒಂದು ಕ್ಯಾಶ್ ಬುಕ್ ಅನ್ನು ಪೇಪರ್ಸ್ ಅನ್ನು ಮೇಂಟೈನ್ ಮಾಡೋದು ಅಷ್ಟೇ ಕೆಲಸ ಇರ್ತದೆ. ವರ್ಷಕ್ಕೊಂದ್ಸಲ ಆಡಿಟ್ ಅನ್ನ ನಡೆಸುವಂಥದ್ದು ಅಷ್ಟು ಕೆಲಸಗಳಿರ್ತವೆ ಮಾಡ್ಕೊಂಡು ಹೋದ್ರೆ ಏನು ತೊಂದರೆ. KMF ಹಾಲಿನ ಕೇಂದ್ರ ನಡೆಸ್ತಾ ಇದ್ರಿ ಅಲ್ವಾ, ನೀವೊಬ್ಬ ಹಾಲು ಉತ್ಪಾದಕನೂ ಹೌದು ಮತ್ತೆ ಅದನ್ನ ಸಂಗ್ರಹಿಸಿ ಕೊಡುವಂತವರು ಹೌದು. ಇಲ್ಲಿ ಹಾಲು ಉತ್ಪಾದನೆ ಲಾಭದಾಯಕನೋ ಅಥವಾ ಹೇಗೆ ಅಂತ? ಹಾಲು ಉತ್ಪಾದನೆ ಲಾಭದಾಯಕ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಲಾಭದಾಯಕ ಅಲ್ಲ. ಯಾಕಂದ್ರೆ ಈಗ ಒಂದು 10 ಲೀಟರ್ ಮನೆ ಒಂದು ಉತ್ಪಾದನೆ ಮಾಡಿದ್ರೆ ಅವನಿಗೆ ಮನೆಗೆ ಒಂದು 2 ಲೀಟರ್ ಬೇಕಾಗ್ತದೆ, ಕರ ಒಂದು 2 ಲೀಟರ್ ಬೇಕಾಗ್ತದೆ. ಒಂದು 5-6 ಲೀಟರ್ ಕೊಟ್ಟರೆ ಈಗ ಮಾರ್ಕೆಟ್ 30 ರೂಪಾಯಿ ಇದೆ, 36 180 ರೂಪಾಯಿ ಆಗುತ್ತೆ. ಅದಕ್ಕೆ ಹಿಂಡಿನೇ 150 ರೂಪಾಯಿ ಹಿಂಡಿ ಬೇಕಾಗ್ತದೆ. ಹಂಗಾದ್ಕೊಂಡು 100 ಲೀಟರ್ ಹಾಲನ್ನು 50 ಲೀಟರ್ 100 ಲೀಟರ್ ದಿನಕ್ಕೆ ಪ್ರೊಡಕ್ಷನ್ ಮಾಡಿದ್ರೆ ಖಂಡಿತ ಹೊರಕೊಟ್ಟಾಗ್ತದೆ. ಅವನಿಗೆ ಖರ್ಚಿರುವುದು ಅಷ್ಟೇ, ಮನೆಗೆ ಅವನು ಬಳಸೋದು 2 ಲೀಟರ್, ಕರಕ್ಕೊಂದು 2-5 ಲೀಟರ್ ಹೋಗ್ಬಿಡ್ತದೆ, ಅವನಿಗೆ ಉಳಿತದೆ, ಉಳಿದು ಭಾಳ ಉಳಿತದೆ, ಅವನಿಗೆ ಲಾಭದಾಯಕ ಆಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಮಾಡಿದವರು ಸಗಣಿನ ಮಾರಾಟ ಮಾಡಬಹುದು, ಮಾರ್ಕೆಟ್ ಇದೆ ಒಳ್ಳೇದು, ಮಾಡಬಹುದು. ದೊಡ್ಡ ಪ್ರಮಾಣ ಅಂದ್ರೆ ಕನಿಷ್ಠ ಇಷ್ಟಾದ್ರೂ ಇರಬೇಕು ಅಂತ? ಒಂದು 10 ದನಗಳ ಮೇಲಿರಬೇಕು ದೊಡ್ಡ ಪ್ರಮಾಣ ಮಾಡುವಂತವನು. ಯಾವುದೇ ಕಾರಣಕ್ಕೆ 10 ಲೀಟರ್ ಒಳಗೊಂದು ಕರೆಯುವಂತದ್ದು ದಿನಕ್ಕೆ ದನವನ್ನು ಕಟ್ಟಬಾರ್ದು ಅಷ್ಟೇ. 10 ಲೀಟರ್ ಕೆಳಗೆ ಹಾಲು ದಿನಕ್ಕೆ ಹಾಲು ಕರೆಯುವಂತದನ್ನು ಕಟ್ಟಕ್ಕೆ ಹೋಗಬಾರ್ದು, 10 ಲೀಟರ್ ಮೇಲಿರಬೇಕು, ಲಾಭದಾಯಕ. ಹಂಗಾದ್ರೆ ಎಂತ ತಳಿ ಒಳ್ಳೇದು? ಎಚ್ ಎಫ್ ಇದೆ, ಜರ್ಸಿ ಇದೆ, ಯಾವ್ದನ್ನು ಮಾಡಬಹುದು ಒಳ್ಳೆಯದು. ಅಲ್ಲಿ ಕರುಗಳಿಗೂ ಹಾಲು ಕೊಡಬೇಕಾಗುತ್ತೆ? ಹೌದು, ಕರುಗಳಿಗೆ 3 ತಿಂಗಳ ಕನಿಷ್ಠ 3 ತಿಂಗಳ ಹಾಲು ಕೊಡಬೇಕು. ಕರುವಿನ ಬ್ರೀಡ್ ನೋಡಿ, ಹೊತ್ತಿಗೆ 2 ಲೀಟರ್ ಕೊಡುವಂತ ಬ್ರೀಡ್ಗಳು ಬರ್ತವೆ ನಮ್ಮಲ್ಲಿ. ದಿನಕ್ಕೆ 4 ಲೀಟರ್ ಹಾಲು ಅದಕ್ಕೆ ಬೇಕಾಗ್ತದೆ. ದಿನಕ್ಕೆ 2 ಲೀಟರ್ ಸಣ್ಣ ಬ್ರೀಡ್ ಆಯ್ತು ಅಂದ್ರೆ 2 ಲೀಟರ್ ಕೊಟ್ಟರು ಸಾಕಾಗ್ತದೆ. ಆ ತರದಲ್ಲಿ 3 ತಿಂಗಳ ಹಾಲು ಕೊಟ್ಟರು ಸಾಕು, ಮತ್ತೆ 2.5 ತಿಂಗಳ 3 ತಿಂಗಳ ಹಾಲು ಕೊಟ್ಟರು ಸಾಕು. ಅದ್ರ ಮೇಲೆ ಹಾಲಿನ ಅವಶ್ಯಕತೆ ಇಲ್ಲ, ಅದು ನಾವು ಕೊಟ್ಟರು ಕುಡ್ಕೊಂತ ಬಿಟ್ರೆ ನಮಗೆ ಹಾನಿ ಆಗ್ತದೆ ಅಷ್ಟೇ. ಈ ಎಚ್ ಎಫ್ ಜರ್ಸಿ ಅಂದ್ರೆ ಅವು ಹೊಸದಾಗಿ ತರಬೇಕಾದ್ರೆ ಅವ್ರ ರೇಟ್ ಅದನ್ನೆಲ್ಲನೂ ನೋಡ್ಕೊಂಡಾಗ? ಹೌದು, ಅಂದ್ರೆ ಅದು ರೇಟ್ ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಾವು ಖರೀದಿ ಮಾಡುವಂಥದ್ದು ಹಾಲು ಯಾವ ತರ ಇದೆ, ಮತ್ತೆ ಅದು ಎಷ್ಟನೇ ಕರ ಹಾಕುವಂಥದ್ದು, ಎಷ್ಟನೇ ಕರ, ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗ್ತದೆ. ಆಲ್ಮೋಸ್ಟ್ 1ನೇ ಕರ ಇದೆ, 2ನೇ ಕರ ಇದೆ ಅಂದ್ರೆ ಈಗ 1 ಲೀಟರ್ ಹಾಲು ಕೊಡ್ತದೆ ಅಂದ್ರೆ ಅದಕ್ಕೊಂದು 3000 ರೂಪಾಯಿ ರೇಟ್ ಮೇಲೆ ಇದೆ, 3000 ರೂಪಾಯಿ ಇದೆ ಅಂದ್ರೆ 10 ಲೀಟರ್ ಹಾಲು ಇದೆ ಒಂದು ದಿನಕ್ಕೆ ಅಂದ್ರೆ ಅದಕ್ಕೊಂದು 30-32 ಸಾವಿರ ರೂಪಾಯಿ ಕೊಡಬೇಕಾಗ್ತದೆ. ಅದೇ ಒಂದು 4 ವರ್ಷ ಮೇಲಾಯ್ತು ಅಂದ್ರೆ ಅದ್ರ ರೇಟ್ 20-22 ಸಾವಿರ ರೂಪಾಯಿ ಅದರ ರೇಟ್ ಆಗ್ಬೋದು. ಕರು ಎಷ್ಟು ಹಾಕಿದೆ ಅನ್ನೋದ್ರ ಮೇಲೆ ರೇಟ್ ನಿಗದಿ ಆಗ್ತದೆ, ಮತ್ತೆ ಹಾಲು ಎಷ್ಟು ಕೊಡುತ್ತೆ ಅನ್ನೋದ್ರ ಮೇಲೆ ರೇಟ್ ನಿಗದಿ ಆಗುತ್ತೆ. ಖರೀದಿ ಮಾಡೋ ಗೊತ್ತಾಗುತ್ತೆ ಅದು? ಹೌದು, ಸಾಧಾರಣ ಹಾಗೆ 1 ಲೀಟರ್ 2 ಲೀಟರ್ ಹೆಚ್ಚು ಕಡಿಮೆ ಆಗಬಹುದು, ಗೊತ್ತಾಗುತ್ತೆ. ಅದ್ರ ಸೈಜಿನ ಮೇಲೆ ಹಾಲು ಬರ್ತದೆ, ಮತ್ತೆ ಅದ್ರ ಬ್ರೀಡ್ ಹೆಂಗಿರ್ತದೆ ಅದ್ರ ಮೇಲೆ ಹಾಲು ಬರ್ತದೆ, ಅದ್ರ ಮೇಲೆ ಗೊತ್ತಾಗುತ್ತೆ. ಏನ್ ಗಮನಿಸ್ಬೇಕು ಖರೀದಿ ಮಾಡುವಂತ ಸಂದರ್ಭ? ಖರೀದಿ ಮಾಡುದು ಒಂದೇದಾಗಿ ಆಕಳನ್ನು ನೋಡ್ಬೇಕಾದ್ರೆ ಕೆಚ್ಚಲ್ ಹೆಂಗಿದೆ, ಮೊಲೆ ತೊಟ್ಟುಗಳು ಹೇಗಿದೆ ಅದನ್ನು ನೋಡ್ಬೇಕು. 4 ಮೊಲೆ ತೊಟ್ಟುಗಳು ಒಂದೇ ಸಮತಳದಲ್ಲಿ ಇರಬೇಕು. ನೆಲದ ನಿಂತಾವಾಗ ನೆಲದಿಂದ ಎಷ್ಟು ಹೈಟಿಗೆ ಇದೆಯೋ ಒಂದು ತೊಟ್ಟು ಅಷ್ಟು ಅದೇ ಹೈಟಿಗೆ ಇರಬೇಕು. ಒಂದು ಸಣ್ಣ ಒಂದು ದೊಡ್ಡ ಉಳಿತು ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೆ ಖರೀದಿ ಮಾಡಬೇಡಿ, ಆ ಸಣ್ಣ ಇದ್ರಲ್ಲಿ ಹಾಲು ಕಡಿಮೆ ಬರ್ತದೆ. ಮತ್ತೆ ಬೆನ್ನು ಕುತ್ತಿಗೆಯಿಂದ ಬೆನ್ನು ಬಾಲದವರೆಗೂ ಒಂದೇ ಲೆವೆಲ್ ಇರಬೇಕು, ಅದು ಎಲ್ಲೂ ಏರ್ಬಾರದು ಎಲ್ಲೂ ಇಳಿಬಾರದು. ಅಂತ ದನಗಳನ್ನ ಆಯ್ಕೆ ಮಾಡ್ಕೊಂಡಾಗ ಹಾಲು ಒಳ್ಳೆ ಬರುತ್ತೆ. ಕಣ್ಣು ಹಿಂಗೆ ಇರಬೇಕು, ಬಣ್ಣ ಹಿಂಗೆ ಇರಬೇಕು? ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಇಲ್ಲ. ಎಚ್ ಎಫ್ ಆದ್ರೆ ಕಪ್ಪು ಬಿಳಿ ಬರ್ತದೆ, ಇದ್ರ ಕಪ್ಪು ಬರ್ತದೆ. ಜರ್ಸಿ ಆದ್ರೆ ಕಂದು ಬಣ್ಣದಿಂದ ಬರುತ್ತೆ. ಅವುಗಳನ್ನು ನೋಡ್ಕೋಕಾದ್ರೆ ವಿಶೇಷ ಕಾಳಜಿ ಏನು ವಹಿಸ್ಬೇಕಾ? ಸ್ವಲ್ಪ ದಿವಸ ಅದು ನಾವು ತಂದು ಅವನ್ನ ನೋಡ್ಲೇಬೇಕಾಗ್ತದೆ. ಆ ತರದಲ್ಲಿ ಕಡೆಗೆ ನಮ್ಮ ಇಲ್ಲಿ ವಾತಾವರಣಕ್ಕೆ ಸೆಟ್ ಆದ್ಮೇಲೆ ಆ ತರ ಏನು ನೋಡ್ಬೇಕಂತ ಏನು ಇಲ್ಲ. ಹೊರಗಡೆ ಮೇಯ್ಲಿಕ್ಕೂ ಬಿಡಬಹುದು, ನಮ್ದೆಲ್ಲ ಹೊರಗಡೆ ಮೇಯ್ಲಿಕ್ಕೆ ಬಿಡ್ತೇವೆ ನಾವು. ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ 12 ಗಂಟೆವರೆಗೆ ಮೇಯ್ಲಿಕ್ಕೆ ಬಿಡ್ತೇವೆ, ಅಂದ್ರೆ ಕಂಪೌಂಡ್ ಒಳಗಡೆನೆ ಮೇಯ್ಕೊಂಡು ಬರ್ತಾವೆ ಅಷ್ಟೇ, ಮತ್ತೇನು ಬೇಕಂತ. ಅಷ್ಟು ಸ್ವಲ್ಪ ಎಕ್ಸಸೈಸ್ ಆಗ್ತದೆ ಆಗ್ತದೆ. ಬೆಳಗಿನ ಟೈಮ್ ಬಿಟ್ರೆ ಅದು ಒಳ್ಳೇದೇ. ಹಸಿ ಮೇವು ಒಳ್ಳೇದು, ಒಣ ಮೇವು ಒಳ್ಳೇದು? ನಮ್ದು ಹಸಿ ಮೇವು. ಎಲ್ಲಾ ಟೈಮಲ್ಲಿ ಸಿಗುತ್ತೆ ಹಸಿ ಮೇವು? ಎಲ್ಲಾ ಟೈಮ್, ಮಳೆಗಾಲ ಬೇಸಿಗೆ ಎಲ್ಲ ಹಸಿ ಮೇವು ಇದೆ. ನಮ್ಮ ತೋಟ ಇರೋದ್ರಿಂದ ನಾವು ಅಡಿಕೆ ಸೋಗೇನು ಅದಕ್ಕೆ ಬಳಕೆ ಮಾಡ್ತೇವೆ. ಅಡಿಕೆ ಸೋಗೇನು ನಾವು ಚಾಪ್ ಕಟ್ಟರ್ ಮೂಲಕ ಕಟ್ ಮಾಡಿ ಅದನ್ನ ಅದಕ್ಕೆ ಬಳಕೆ ಮಾಡ್ತೇವೆ. ಒಂದ್ ಟೈಮ್ ನಮ್ದು 2 ಟೈಮ್ ಫಾರ್ಮುಲನ್ನು ಕೊಡ್ತೇವೆ, ಸಾಕಾಗ್ತದೆ. ಈಗ ಅಡಿಕೆ ಇದನ್ನು ತಿಂತವು ಸರಿಯಾಗಿ? ಹೌದೌದು, ಅಡಿಕೆ ಅದು ಇವತ್ತು ಬಿದ್ದ ಹಾಳೆಯನ್ನು ಇವತ್ತು ಬಳಸಿದ್ರೆ ಒಳ್ಳೆ ತಿಂತವೆ. ಒಂದು ಚೂರನ್ನು ಬಿಡುವುದಿಲ್ಲ, ಅವು ಚಾಪ್ ಮಾಡಿ ಹಾಕಿದಾಗ ಒಂದು ಅದನ್ನು ಬಿಡುವುದಿಲ್ಲ. ಒಣ ಹುಲ್ಲಿನಕ್ಕಿಂತ ಚೆನ್ನಾಗಿ ತಿಂತವೆ ಅದನ್ನು. ಇಷ್ಟೆಲ್ಲ ಕೊಟ್ಟರು ಹಿಂಡಿ ಯಾಕೆ ಕೊಡ್ಬೇಕು ನಾವು? ಅಲ್ಲ, ಅದು ಪೋಷಕಾಂಶಗಳು ಬೇಕಲ್ಲ, ಅದಕ್ಕೆ ಬಾಡಿ ಮೇಂಟೆನೆನ್ಸ್ ಮಾಡಲಿಕ್ಕೆ ಮತ್ತು ಹಾಲಿನ ಇಳುವರಿಗೆ ಅದ್ರ ಪೋಷಕಾಂಶಗಳು ಬೇಕಾಗ್ತದೆ. ಅದೆಲ್ಲ ಪೋಷಕಾಂಶಗಳು ಒಣ ಹುಲ್ಲು, ಹಸಿ ಹುಲ್ಲು ಮತ್ತು ನಮ್ಮ ಈ ಅಡಿಕೆ ಸೋಗಿಲಿ ಇರುವುದಿಲ್ಲ. ಅದ್ರ ಪ್ರಮಾಣದಿಂದ ಹಿಂಡಿ ಭೂಸ ಕೊಡ್ಲೇಬೇಕಾಗ್ತದೆ. ಮತ್ತೆ ಅದಕ್ಕೆ ಗುಣಮಟ್ಟ ಬರಬೇಕಾಗಿತ್ತು ಅಂದ್ರೆ ಹಾಲಿನ ಗುಣಮಟ್ಟ? ಹಾಲಿನ ಗುಣಮಟ್ಟ ಬರಬೇಕಂದ್ರೆ ಹಿಂಡಿ ಕೊಡಬೇಕು. ಒಂದು ಕ್ಯಾಲ್ಸಿಯಂ ಪೌಡರ್ ಅನ್ನ ನಾವು ಕಂಟಿನ್ಯೂಸ್ ಆಗಿ ಬಳಸಲೇಬೇಕು. ನಾವು ಹೈಬ್ರಿಡ್ ತಳಿಗಳನ್ನ ಮಾಡಿದ ಮೇಲೆ ಕ್ಯಾಲ್ಸಿಯಂ ಪೌಡರ್ ಅನ್ನ ಕಂಟಿನ್ಯೂಸ್ ಆಗಿ ಬಳಸಲೇಬೇಕು. 365 ದಿವಸನೂ ಬಳಸಬೇಕು 2 ಟೈಮ್. ಅಂದ್ರೆ ಹಾಲಿನ ಇಳುವರಿನೂ ಚೆನ್ನಾಗಿರ್ತದೆ, ಅವು ಬಾಡಿ ಮೇಂಟೆನೆನ್ಸ್ ಉಳಿತದೆ, ಸರಿಯಾದ ಟೈಮಿಗೆ ಗಬ್ಬನೂ ಧರಿಸ್ತದೆ. ಹಾಲಿನಲ್ಲಿ ಏನು ಪೋಷಕಾಂಶಗಳು ಇರಬೇಕು ಅವಷ್ಟು ಇರಬೇಕಂದ್ರೆ ಕ್ಯಾಲ್ಸಿಯಂ ಪೌಡರ್ ಅನ್ನ ಕೊಡಲೇಬೇಕು. ಅದು ಹೇಗೆ, ಎಲ್ಲಿ ಸಿಗುತ್ತೆ? ಈಗ ನಮಗೆ ನಮ್ಮ ನಂದಿನಿ ಡೈರಿ ಅವರಿಂದ ಸಪ್ಲೈ ಆಗ್ತದೆ. ಒಂದು 10 ಲೀಟರ್ ಹಾಲು ಕೊಡುವಂತ ನಾವು 50-60 ಗ್ರಾಮ್ ಪರ್ ಡೇ ಕೊಡಲೇಬೇಕು. ಯಾಕಂದ್ರೆ ಕೊಡಲಿಲ್ಲ ಅಂದ್ರೆ ಅದು ಕ್ಯಾಲ್ಸಿಯಂ, ಈಗ 1 ಲೀಟರ್ ಹಾಲಿನಲ್ಲಿ 3 ಗ್ರಾಮ್ ಕ್ಯಾಲ್ಸಿಯಂ ಇರ್ತದೆ. ನಾವು ಈಗ ಟ್ರೈನಿಂಗ್ ಆಗೋಕ್ಕಿಂತ ಪೂರ್ವದಲ್ಲಿ ಹಾಲು ಅಂದ್ರೆ ಎಲ್ಲಾನೂ ಒಂದೇ ಅಂತ ತಿಳಿದಿದ್ವಿ ನಾವು. ಆದ್ರೆ ನಮ್ಮ ಕಡೆಗೆ ನಾವು ಟ್ರೈನಿಂಗ್ ಆದ್ಮೇಲೆ ಅದನ್ನ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಯ್ತು ಹಾಲು ಅಂದ್ರೆ ಎಲ್ಲ ಒಂದೇ ತರ ಇರೋದಿಲ್ಲ, ಆಕಳಿಗೆ ಏನು ಪ್ರಾಬ್ಲಮ್ ಆಗ್ತದೆ ಎಲ್ಲವನ್ನು ತಿಳ್ಕೊಂಡ್ವಿ. 1 ಲೀಟರ್ ಹಾಲಲ್ಲಿ 3 ಗ್ರಾಮ್ ಕ್ಯಾಲ್ಸಿಯಂ ಇರ್ತದೆ. ಒಂದು ದನ ಕೊಡುವಂತ ಪ್ಯೂರ್ ಹಾಲ್ನಲ್ಲಿ 3 ಗ್ರಾಮ್ ಕ್ಯಾಲ್ಸಿಯಂ ಇರ್ತದೆ. ನಾವು ಅದನ್ನು ದನಗಳಿಗೆ 10 ಲೀಟರ್ ಹಾಲು ಕೊಡುವಂತ ದನಕ್ಕೆ 30 ಗ್ರಾಮ್ ಕ್ಯಾಲ್ಸಿಯಂ ಅದರ ಬಾಡಿಯಿಂದ ಹೊರಗಡೆ ಹೋಗ್ತದೆ. ಪರ್ ಡೇ 30 ಗ್ರಾಮ್ ಕ್ಯಾಲ್ಸಿಯಂ ಹೋಗ್ತದೆ. ನಾವು 60 ಗ್ರಾಮ್ ಕ್ಯಾಲ್ಸಿಯಂ ಪೌಡರ್ ಅನ್ನು ಅದಕ್ಕೆ ಅಡಿಷ್ನಲ್ ಆಗಿ ಕೊಟ್ಟಾಗ ಅದರಲ್ಲಿ 100% ಕ್ಯಾಲ್ಸಿಯಂ ಇರುವುದಿಲ್ಲ, ಬೇರೆ ಎಲ್ಲ ಮಿನರಲ್ಸ್ಗಳು ಇರ್ತವೆ. ಆದ್ರಿಂದ ಅದಕ್ಕೊಂದು 30 ಗ್ರಾಮ್ ಬಾಡಿಗೆ ಸರಿಯಾಗಿ ಸೆಟ್ ಆಗ್ತಾ ಇರ್ತದೆ. 60-70 ಗ್ರಾಮ್ 100 ಗ್ರಾಮ್ ಮಂತ್ರಿಗೂ ಕೊಡಬೇಕಾಗ್ತದೆ ದೊಡ್ಡದನ್ನಾದರೆ. ಬೈ ಚಾನ್ಸ್ ನೀವು ಕೊಡಲಿಲ್ಲ ಅಂದರೆ ಹಾಲಲ್ಲಿ 3 ಗ್ರಾಮ್ ಬಂದೇ ಬರ್ತದೆ. ಪ್ರತಿ ಲೀಟ್ರ್ ಹಾಲಲ್ಲಿ 3 ಗ್ರಾಮ್ ಕ್ಯಾಲ್ಸಿಯಂ ಬಂದೇ ಬರ್ತದೆ. ಅದು ತನ್ನ ಎಲುಬಿನಿಂದ ಬಿಟ್ಕೊಡ್ತದೆ, ಆವಾಗ ದನ ವೀಕಾಗಿ ಬಂದುಬಿಡ್ತದೆ, ಕ್ಯಾಲ್ಸಿಯಂ ಕೊರತೆ ಆಗಿಬಿಡ್ತದೆ ದನಗಳಿಗೆ. ಕಡೆಗೆ ಗಬ್ಬ ಕಟ್ಟುವುದಿಲ್ಲ, ಆಕಳು ವೀಕಾಗಿ ಬಂದುಬಿಡ್ತದೆ. ಪೌಡರ್ ರೂಪದಲ್ಲಿ ಇರುತ್ತೆ, ಪೌಡರ್ ರೂಪದಲ್ಲಿ ಕೊಡಬೇಕು. ಕಂಟಿನ್ಯೂ ಆಗಿ ಕೊಡೋದಿದ್ರೆ ಪೌಡರ್ ರೂಪದಲ್ಲಿ ಕೊಡಬೇಕಾಗ್ತದೆ. ನೀವು ಕೊಡಲಿಲ್ಲ ಅಂದ್ರೆ ಲಾಸ್ಟಿಗೆ ಇಂಜೆಕ್ಷನ್ ಮೂಲಕ ಅದಕ್ಕೆ ಡಾಕ್ಟರ್ ತರಿಸಿ ಮತ್ತು ಖರ್ಚು ಹೆಚ್ಚು ಬರ್ತದೆ, ಅದನ್ನು ಮಾಡಲೇಬೇಕಾಗ್ತದೆ ಅನಿವಾರ್ಯ. ಆಕಳ ಹತ್ರ ಎದ್ರೆ ನಿಲ್ಲುಕ್ ಆಗುದಿಲ್ಲ, ಒಂದು ಕಾಲಲ್ಲಿ ನಿಲ್ಲುಕ್ ಆಗುದಿಲ್ಲ, ಹಿಂಗೆಲ್ಲ ಸಮಸ್ಯೆಗಳು ಬಂದ್ಬಿಡ್ತದೆ. ಈ ಫ್ಯಾಟ್ ಕಂಟೆಂಟ್ ಹಾಲಿನೊಳಗೆ ಹೆಚ್ಚು ಕಡಿಮೆ ಆಗುತ್ತೆ ಅಲ್ಲಿ ಕಾರಣ ಏನು? ಇಲ್ಲ ಸರ್, ಅದು ಆ ಥರ ನಾವು ಈ ಕ್ಯಾಲ್ಸಿಯಂ ಪೌಡರ್ಗಳನ್ನು ಕಾಲಲ್ಲ. ಸಾಧಾರಣವಾಗಿ ಬೇರೆ ರೈತರು ನಾವು ಒಂದು ಕೊಡುವ ಹಾಲಿನೊಳಗೆ ಇದನ್ನ ಬೇರೆ ಇರುತ್ತೆ, ನೀವು ಕೊಡುವ ಹಾಲಿನೊಳಗೆ ಇರುತ್ತೆ, ಇನ್ನೊಬ್ರು ಕೊಡುವ ಹಾಲಿನಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚು ಕಡಿಮೆ ಆಗಿರುತ್ತೆ. ಒಂದು ಆಕಳ ಹೈನ ಕರ ಹಾಕಿದವಾಗ ಫ್ಯಾಟ್ ಕಂಟೆಂಟ್ಗಳು ಕಡಿಮೆ ಇರ್ತದೆ, ಸ್ವಾಭಾವಿಕ. ಅದು ಕರ ಹಾಕಿ 1-2 ತಿಂಗಳಾದ್ಮೇಲೆ ಅದು ಆಕಳಲ್ಲಿ 3.5-4% ವರೆಗೆ ಫ್ಯಾಟ್ ಬರ್ತದೆ. ಆಮೇಲೆ 6%, 5.5-6% ಫ್ಯಾಟ್ ಬರ್ತದೆ. ಗಬ್ಬ ಧರಿಸಿ ಫುಲ್ ಗಬ್ಬ ಆಗಿ 5-6 ತಿಂಗಳಾದ ನಂತರ ಅದು 7 ಫ್ಯಾಟ್ ಹಂಗೆಲ್ಲ ಹೋಗ್ತದೆ. ಆಗ ಎಮ್ಮೆದು ಆಕಳದ್ದು 4-5 ಹೋಗ್ತದೆ. ಮತ್ತೆ ಅಂದ್ರೆ ರೈತರಂದ್ರೆ ಈಗ ನೀರು ಹಾಕೋದ್ರಿಂದ ಫ್ಯಾಟ್ ಕಂಟೆಂಟ್ಗಳು ಹೋಗ್ಬಿಡುತ್ತೆ, ಕಡಿಮೆ ಕ್ವಾಲಿಟಿಯನ್ನ ಹೋಗ್ಬಿಡುತ್ತೆ. ಈಗ ನೀವು ಕೊಂಡುಕೊಳ್ಳುವಾಗ KMF ಕೇಂದ್ರದಲ್ಲಿ ಅದರ ರೇಟ್ ಹೆಂಗ್ ಫಿಕ್ಸ್ ಮಾಡ್ತೀರಿ ಅದರ ಮೇಲೆ? ಈಗ ನಮಗೆ ರೇಟ್ ಇರುವಂತದ್ದು ಫ್ಯಾಟಿಗೆ ರೇಟ್ ಇದೆ, ಆಲ್ರೆಡಿ ರೇಟ್ ಇರುವಂತದ್ದು ಫ್ಯಾಟಿಗೆ ರೇಟ್ ಇದೆ. ಆದರೆ ನಾವು ಸೊಸೈಟಿಯನ್ನು ನಡೆಸಿಕ್ ಮಾಡಿ 11 ವರ್ಷ ಆಯ್ತು. ಇಂದಿನವರೆಗೂ 11 ವರ್ಷದಲ್ಲಿ ನಾವು ರೈತರು ಎಷ್ಟು ಜನ ಒಂದು 8-10 ಜನ ಕೂಡ ಮಾಡಿದಂತ ಒಂದು ಸಂಸ್ಥೆ ಅದು. ಇಂದು ಅಷ್ಟು ಜನ ನಾವು ಹಾಲಾಗ್ತಾ ಇದ್ದೇವೆ. ಮತ್ತೆ ಅಂದ್ರೆ ಇಂದಿನವರೆಗೂ ನಾವು ಫ್ಯಾಟನ್ನ ಚೆಕ್ ಮಾಡಲಿಲ್ಲ ರೈತರಿಂದ. ನಂಬಿಕೆ ಮೇಲೆ ವ್ಯವಹಾರ, ನಾವು ನೀರು ಹಾಕೊಂಡಿಲ್ಲ, ನಾವು ಹೇಳೇ ಬಿಡ್ತೇವೆ ನೀವು ನೀರು ಹಾಕಬಾರ್ದು, ಹಿಂಗಿದೆ ಫ್ಯಾಟ್ ನಮ್ದು. 1 ವರ್ಷ ನಾವು ಡೈರಿಯನ್ನು ನಡೆಸಿದಾಗ ನಮ್ಗೆ ಗೊತ್ತಾಗ್ತದೆ ಸಾಧಾರಣ ಈ ವರ್ಷ ಇಷ್ಟು ಲಾಭಕ್ಕೆ ಬರಬಹುದು ನಮ್ಮ ಸೊಸೈಟಿ. ಆವಾ�ಗ ಅಕ್ಟೋಬರ್ ನಂತರ ನಾವು 6 ತಿಂಗಳಾದ ನಂತರ ನಮ್ದು ಇಯರ್ 1 ಏಪ್ರಿಲ್ ಸ್ಟಾರ್ಟ್ ಆಗ್ತದೆ, 30-31 ಇಯರ್ ಮುಗಿತದೆ. ನಾವೇನು ಮಾಡ್ತೇವೆ, ಅಕ್ಟೋಬರ್ ತಿಂಗಳಿಂದ ನಮ್ದು ಸೊಸೈಟಿ ಒಳ್ಳೆ ರೀತಿಯಿಂದ ನಡೀತಾ ಇದೆ ಅಂತ ಗೊತ್ತಾದ್ರೆ ಏಪ್ರಿಲ್ದಿಂದ ರೇಟನ್ನು ನಾವು ಎಕ್ಸ್ಟ್ರಾ ಕೊಟ್ಬಿಡ್ತೇವೆ ರೈತರಿಗೆ. ಅಂದ್ರೆ ಲಾಭವನ್ನು ನಾವು ಸೊಸೈಟಿಗೆ ಮಾಡ್ತಾ ಇಲ್ಲ, ರೈತರಿಗೆ ಮಾಡ್ತೇವೆ. ಯಾಕಂದ್ರೆ ಒಂದು ಇಂಟ್ರೆಸ್ಟ್ ತಗೊಂಡು ಆ ದಂಧೆನ ಮಾಡ್ತಾನೆ, ನಮಗೆ ಮತ್ತೆ ಹಾಲು ಹೆಚ್ಚಿಗೆ ಬರ್ತದೆ ರೈತ. ಯಾಕಂದ್ರೆ ಸೊಸೈಟಿ ಲಾಭಕ್ಕೆ ತಂದ್ರೆ ನಾಳೆ ಇಲೆಕ್ಷನ್ ಅದು ಇದ್ದು ಅಂತ ಬಂದು ನಮಗೆ ರಿಸ್ಕ್ ಆಗ್ಬಿಡ್ತದೆ. ಅದು ಬೇಡ, ರೈತ ದುಡ್ದಂತ ದುಡ್ಡನ್ನು ರೈತರಿಗೆ ಕೊಡ್ತೇವೆ ನಾವು. ಸೊಸೈಟಿಯನ್ನು ದೊಡ್ಡ ಮಟ್ಟದಲ್ಲಿ ಲಾಭಕ್ಕೆ ತರುವಂತ ಪ್ರಯತ್ನ ಮಾಡುವುದಿಲ್ಲ. ಆ ಥರದಲ್ಲಿ ನಂಬಿಕೆ ಮೇಲೆ ವ್ಯವಹಾರ. ಈಗ ನಮ್ದು ಒಂದು 7-8 ವರ್ಷದಲ್ಲಿ ಇನ್ನೂ ಅಂಕ ಒಂದು ದಿವಸ ಕ್ವಾಲಿಟಿ ಇಲ್ಲದೆ ಹಾಲು ಅಂತ ನಮ್ಗೆ ಇನ್ನೂ ಬರಲಿಲ್ಲ. ಆ ಥರದಲ್ಲಿ ಅಲ್ಲಿ ನಮ್ಗೆ ಚೆಕ್ ಆಗ್ತದೆ, ಅದಕ್ಕೆ ಏನು ಕ್ವಾಲಿಟಿ ಬರಬೇಕು ಅದೇ ಕ್ವಾಲಿಟಿ ನಮಗೆ ಬರ್ತಾ ಇದೆ, ಏನು ತೊಂದರೆ ಆತ ಇಲ್ಲ ನಮಗೆ. ಆ ಥರದ ಮೇಂಟೈನ್. ಎಷ್ಟು ಹಾಲು ಸಂಗ್ರಹಿಸ್ತೀರಿ? ಪ್ರತಿದಿನ ಒಂದು 200 ಲೀಟರ್ ಹಾಲನ್ನು ಇದು ಮಾಡಿದ್ದು. ಮುಂಜಾನೆ ಸಂಜೆ 2 ಸೇರಿ? ಸರಿ, ಮುಂಜಾನೆ 120, ಸಂಜೆ 180 ಲೀಟರ್ ಹಾಲನ್ನು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅವರು 2 ಹೊತ್ತು ಬರ್ತಾರೆ ಕಲೆಕ್ಷನ್ಗೆ? ಹಾಂ, 2 ಹೊತ್ತು ಕಲೆಕ್ಷನ್ಗೆ ಬರ್ತದೆ. ಈಗ ಹೆಚ್ಚಿನ ಲಾಭ, ಹೆಚ್ಚುವರಿ ಲಾಭ ರೈತರಿಗೆ ಬಿಟ್ಕೊಡ್ತೀವಿ ಅಂತಿರಲ್ಲ, ಅದು ಹೇಗೆ? ಈಗ ನಾವೇನಾದ್ರು ಕಮಿಟಿ ಇಲೆಕ್ಷನ್ ಒಂದು ಬಾಡಿ ಇರ್ತದೆ ನಮ್ಮ ಸೊಸೈಟಿ, ಅದು ಏನಂದ್ರೆ ಈ VSS ಹಂಗೆ ಇರ್ತದೆ, ಅದೇ ನಮ್ದು ಕೋಆಪರೇಟಿವ್. ಇದರಲ್ಲಿ ಇದು ಸಂಸ್ಥೆ ಮತ್ತೇನು ಬೈಲಾದಲ್ಲಿ ಏನು ಬದಲಾವಣೆಗಳು ಇಲ್ಲ ನಮಗೆ, ಸಣ್ಣಾಗಿದ್ರು. ಆದರೆ ನಾವೇನು ಮಾಡ್ತೇವೆ, ಒಂದು ಕಮಿಟಿಯ ಟರವನ್ನು ಪಾಸ್ ಮಾಡ್ತೇವೆ, ಹಿಂಗಿದೆ ನಾವು ರೈತರಿಗೆ 1 ರೂಪಾಯಿನ ಹೆಚ್ಚಿಗೆ ಕೊಡ್ತೇವೆ. ಕಮಿಟಿಯ ನಿರ್ಧಾರವೇ ಅಂತಿಮ, ಅದಕ್ಕೆ ಮತ್ತೆ ಯಾರು ತಕರಾರು ಮಾಡುವಂಗಿಲ್ಲ. ಅದರಿಂದ ಹೆಚ್ಚಿಗೆ ಅವ್ರಿಗೆ ಕೊಡ್ತೇವೆ, ಏನು ತೊಂದರೆ ಆಗೋದು. ನಮ್ಮ KMF-ನಿಂದ 24, ಈಗ ನಮ್ಗೆ ಆಲ್ರೆಡಿ ನಡೀತಾ ಇರೋದು 24 ರೂಪಾಯಿ 22 ಪೈಸ 1 ಲೀಟ್ರಿಗೆ. ನಾವು ಈಗಾಗಲೇ April 1 25 ರೂಪಾಯಿ ಕೊಡ್ತಾ ಇದ್ದೇವೆ ರೈತರಿಗೆ. ಆ ಥರದಲ್ಲಿ ನಡೀಲಿ, ನಮಗಿರುವಂಥದ್ದು 1 ಲೀಟ್ರ್ ಹಾಲಿಗೆ 60 ಪೈಸ ಮಾರ್ಜಿನು, ಸಂಸ್ಥೆಗೆ ಇರುವಂಥದ್ದು ಅವ್ರು ಕೊಡುವಂಥದ್ದು 60 ಪೈಸ ಮಾರ್ಜಿನು. ಅದನ್ನ ನಾವು ಅದನ್ನು ರೈತರಿಗೆ ಕೊಡ್ತಾ ಇದ್ದೇವೆ. ಆ ಥರದ್ದು ಎಮ್ಮೆ ಹಾಲು ಬರ್ತಾ ನಿಮ್ಮಲ್ಲಿ? ML ಕಡಿಮೆ ಸರ್, ಎಮ್ಮೆ ನಾವು ರೈತರಿಗೆ ಕಟ್ಟುವುದೇ ಬೇಡ ಅಂತ ಹೇಳಿಬಿಡ್ತೇವೆ ನಮ್ಮ ಡೈರಿ ಒಳಗೆ. ಯಾಕೆ? ಅದು ಯಾವುದೇ ಪರಿಸ್ಥಿತಿಯಲ್ಲಿ ವರ್ಕೌಟ್ ಆಗುದಿಲ್ಲ ಸರ್, ರೈತರಿಗೆ ಹಾನಿ ಆಗ್ತದೆ. ಅಂದ್ರೆ ನಮ್ಗೆ ಇಲ್ಲಿ ಎಮ್ಮೆ ಅಂದ್ರೆ ಒಂದು 5-6 ತಿಂಗಳ ಹಾಲು ಕೊಡ್ತದೆ, ಕಡಿಮೆ ಮತ್ತೆ ಪೂರ್ತಿ ಸಾಕಬೇಕಾಗ್ತದೆ ಕೈಲಿಂದ. ನನಗೆ ಯಾವುದೇ ಪರಿಸ್ಥಿತಿಯಲ್ಲಿ ವರ್ಕೌಟ್ ಆಗುದಿಲ್ಲ, ಅದರಿಂದ ನಾವು ಎಮ್ಮೆ ಬೇಡ ಅಂದೇನೆ ಹೇಳ್ಬಿಡ್ತೀವಿ ಆಕಳನೆ ಮಾಡಿ. ಹಾಗಾಗಿ ಕಡಿಮೆನೇ ಇಲ್ಲಿ ಸಾಕೋದು? ಹಾ, ಕಡಿಮೆ ಸರ್, ಎಮ್ಮೆ ಕಡಿಮೆ ಸಾಕುವಂತ ಮನೆ ಬಳಕೆಯವರು ಅಷ್ಟೇ ಸಾಕೊಳ್ತಾರೆ, ಬಿಟ್ರೆ ಈ ಡೈರಿ ಹಾಕೊಂತವ್ರು ಯಾರು ಎಮ್ಮೆ ಸಾಕೋದಿಲ್ಲ ಸರ್. ಮತ್ತೆ ನಮ್ಮ ಮಲೆನಾಡು ಗಿಡ್ಡ ಅದ್ರ ಹಾಲು ಬರ್ತಾವ? ಕಡಿಮೆ ಸರ್, ಬರೋದಿಲ್ಲ, ಯಾಕಂದ್ರೆ ಅದು ಹಾಲು ಕೊಡೋದೇ 1 ಲೀಟರ್ ಸರ್, ಅದನ್ನ ಅವ್ರ ಮನೆಗೆ ಉಪಯೋಗಿಸ್ಕೊಂಡು. ನೀವು ಮಾಡ್ತಾ ಇರುವಂತದ್ದು ರೈತರಾಗಿ, ನಿಮ್ಗೆ ಹೈನುಗಾರಿಕೆ ಹೇಗೆ ಲಾಭದಾಯಕ ಅನ್ಸಿದೆ? ಈಗ ನಮ್ಗೆ ಹೈನುಗಾರಿಕೆ ಲಾಭ ಅಲ್ಲ, ಅದು ದಿನದ ಖರ್ಚನ್ನ ಅದು ದುಡಿತದೆ. ಯಾಕಂದ್ರೆ ಹಿಂಡಿಗೆ ಬೇಕಾದಂತ ಹಾಲಲ್ಲಿ ಮಾಡ್ತದೆ, ಅದ್ರ ಖರ್ಚನ ಏನು ನಮ್ಮ ಕೈಲಿಂದ ಬೀಳುವುದಿಲ್ಲ. ಆದರೆ ಅದ್ರ ಗೊಬ್ಬರ ಏನಿದೆಯಾ, ನಾವು ಅಡಕೆ ಮರಕ ತೆಂಗಿನ ಮರಕ ಹಾಕಿದವಾಗ ಆ ಬೆಳೆಯನ್ನ ಈಗ ನಮಗೊಂದು 2 ಕ್ವಿಂಟಲ್ ಬರ್ತಾ ಇರುವಂತದ್ದು ಗೊಬ್ಬರ ಹಾಕದಿದ್ದಾವಾಗ ಆ ಗೊಬ್ಬರ ತಗೊ ಹಾಕಿದಾಗ ಅದು 4 ಕ್ವಿಂಟಲ್ ಬರ್ತದೆ. ಈಗಿನ ಮಾರ್ಕೆಟ್ 40,000 ರೂಪಾಯಿ ಇದೆ, 80,000 ರೂಪಾಯಿ ಒಂದು ವರ್ಷಕ್ಕೆ ಅದು ದುಡ್ಡದ ಲೆಕ್ಕನೇ ಇಲ್ದೇ ಆ ಬೆಳೆ ಬರುವುದಿಲ್ಲ. ಮತ್ತೆ ಕೊಡುವಂತ ಕರುನು ಕೂಡ ಒಂದು ಲಾಭನೇ. ಹೌದು, ಕರ ಲಾಭನೇ, ಆದ್ರೆ ಹೆಣ್ಣುಗರಾದ್ರೂ ಒಳ್ಳೇದು. ಆದ್ರೆ ಬಿಸ್ನೆಸ್ ಮೈಂಡ್ ಇಟ್ಟು ಮಾಡಿದವಾಗ ಕರ ಲಾಭದಾಯಕ ಆಗೋದಿಲ್ಲ. ಯಾಕಂದ್ರೆ ಒಂದು ಕರವನ್ನ ಸಾಕಲೇಬೇಕು, 2.5 ವರ್ಷ ಸಾಕ್ಬೇಕು. ಅಲ್ಲಿವರೆಗೆ ಸಾಕುವವರೆಗೆ ಅದಕ್ಕೆ 30,000 ರೂಪಾಯಿ ಮೇಲೆ ಖರ್ಚು ಬರ್ತದೆ. ಅವನು ರೈತ ಹಿಂದೆ ಖರೀದಿ ಮಾಡಿದ್ರು ಸಹ 30,000 ರೂಪಾಯಿ ಗದೆ ಹಾಕಲು ತನ್ನ ಖರೀದಿ ಮಾಡ್ಕೋಬಹುದು. 2.5 ವರ್ಷ ಕಾಯ್ಬೇಕು. ನಾ ಹೇಳಿದ್ನಲ್ಲ, ಒಳ್ಳೆ ಬ್ರೀಡ್ ಆಗಿದ್ರೆ 4 ಲೀಟರ್ ಹಾಲು ಕೊಡಬೇಕು. ಈಗಿನ ಮಾರ್ಕೆಟಿಗೆ 4 ಲೀಟರ್ ಅಂದ್ರೆ 120 ರೂಪಾಯಿ ಇತ್ತು. 3 ತಿಂಗಳ ಹಾಲು ಕೊಡ್ಬೇಕಂದ್ರೆ ಒಂದು ಸಾಧಾರಣ ಒಂದು 10,000 ರೂಪಾಯಿಂದ 3 ತಿಂಗಳಲ್ಲೇ ಹಾಲು ಕುಡಿತದ. ಅದರ ನಂತರ ಪ್ರತಿದಿನ 1 ಕೆಜಿ ಹಿಂಡಿ ತಿಂತದೆ. ಅದು ಯಾವುದೇ ಪರಿಸ್ಥಿತಿಯಲ್ಲಿ ಕರನೂ ಲಾಭದಾಯಕ ಅಲ್ಲ. ಆಕಳನ್ನೇ ಖರೀದಿ ಮಾಡಬಹುದು, ಯಾಕಂದ್ರೆ ಮನೇಲಿ ಹುಟ್ಟಿದ ಏನು ಮಾಡೋಕ್ಕಾಗೋದಿಲ್ಲ, ಸಾಕೋದೇ ಆ ಪ್ರಶ್ನೆಗಲ್ಲ. ನಾವು ಹಣನೇ ಇವತ್ತು 100 ರೂಪಾಯಿ ನಾಳೆ 100 ರೂಪಾಯಿ ಖರ್ಚು ಮಾಡಿರ್ತೇವೆ, ಮುಂದೊಂದು ದಿವಸ ಅದು 30,000 ರೂಪಾಯಿಂದ ಇಡೀ ಗಂಟಾಗಿ ಸಿಗ್ತದೆ ಅನ್ನುವಂಥದ್ದು ಒಂದು ಖುಷಿ ಅಷ್ಟೇ. ಹಾಗಾಗಿ ಕರುವನ್ನು ಮಾರಾಕ್ ಬರಲ್ಲ, ಅದನ್ನ ಮನೆಯಲ್ಲಿ ಮತ್ತೆ ಬೆಳೆಸಲೇಬೇಕು. ಆ ತರದಲ್ಲಿ ಅದನ್ನ ಮೇಂಟೈನ್ ಮಾಡಲೇಬೇಕಾಗುತ್ತದೆ, ಮಾಡುವುದು. ಮತ್ತೇನಂದ್ರೆ ನಮ್ದೇ ಹುಟ್ಟದ ಕರ ನಮ್ಮ ಹತ್ರ ಇದೆ, ಒಳ್ಳೆ ಬ್ರೀಡ್ ಆಗಿದೆ ಅಂದ್ರೆ ಅದನ್ನು 10-12 ವರ್ಷ ತನಕ ನಾವು ಸಾಕಬಹುದು. ಈಗ ನಾವು ಹೊರಗಿನಿಂದ ಖರೀದಿ ಮಾಡಿದ್ರೆ ಒಂದೇ ಕರ ಆಗಿದೆ ಅಂದ್ರೆ ಅದಕ್ಕೆ 2 ಕರ ಆಗಿರುತ್ತದೆ. ನಂಬಿಕೆ ಮೇಲೆ ವ್ಯವಹಾರ ಇಲ್ಲ, ಈಗ ಹೋಗ್ಬಿಟ್ಟದೆ. ಈಗ ನಿಮ್ದು ಒಂದು ಸಂಘ ಇದೆ, ನಿಮ್ಮ ಒಂದು ಹಂತದವರೆಗೆ ಲಾಭದಾಯಕವಾಗಿ ಮಾಡ್ತಾ ಇದೆ. ನೀವು ಆ ಹಿಂಡಿ ತಯಾರು ಮಾಡ್ಕೊಳ್ಳುವಂಥದ್ದು ಹೇಗೆ, ಏನು, ಹೆಂಗ್ ಪದ್ಧತಿ ಅಂತ ತಿಳ್ಕೊಂಡು ನಿಮ್ಮ ಸಂಘದಿಂದ ಯಾಕೆ ತಯಾರು ಮಾಡಬಾರ್ದು, ನೀವು ರೈತರಿಗೆ ಕೊಡಬಹುದಲ್ಲ? ಅಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಹಿಂಡಿಯನ್ನು ತಯಾರು ಮಾಡೋಕೆ ಕಚ್ಚಾ ಮಾಲುಗಳು ಸಿಗೋದಿಲ್ಲ. ನಮ್ಮಲ್ಲಿ ಜೋಳನ ಹತ್ತಿ ಕಾಳು ಹಿಂಡಿನ ಅವನ್ನು ಖರೀದಿ ಮಾಡೋಕೆ ನಾವು ಘಟ್ಟದ ಮೇಲೆ ಹೋಗ್ಬೇಕು. ಅವಾಗ ನಮಗೆ ಅದು ಮತ್ತು ತುಟಿ ಆಗ್ತದೆ. ನಮ್ಮ KMFನವರು ಒಳ್ಳೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ, ಆ ತರದಲ್ಲಿ ಮೇಂಟೈನ್ ಮಾಡಿ ಹಿಂಡಿಯನ್ನು ಕೊಡ್ತಾರೆ, ನಮ್ಗೆ ಅದು ಕಡಿಮೆ ಆಗ್ತದೆ. ಮತ್ತೆ ನಾವು ದುಡ್ಡು ಹಾಕುವಂಥದ್ದು ಇರುವುದಿಲ್ಲ, ಅವ್ರು ಕೊಡ್ತಾರೆ ನಮ್ಮ ಹಾಲಲ್ಲಿ ಮುರ್ಕೊಳ್ತಾರೆ ಅವರು. ಆ ತರದಲ್ಲಿ ಆಗ್ತದೆ, ಕಚ್ಚಾ ಮಾಲುಗಳು ಸಿಗೋದಿಲ್ಲ ನಮ್ಗೆ. ಹಂಗಾಗಿ ಇಲ್ಲಿ ತಯಾರು ಮಾಡೋದು ಬಹಳ ಕಷ್ಟ. ಬಲ್ಕ್ ಅಲ್ಲಿ ಖರ್ಚು ಖರೀದಿ ಮಾಡ್ಕೊಂಡ್ಬರಕ್ಕಾಗಲ್ಲ. ಅಲ್ಲ, ಯಾವ್ದು ಖರೀದಿ ಮಾಡಿದ್ರು ನಾವು ಬಂಡನ್ನ ಹಾಕ್ಲೇಬೇಕಲ್ಲ, ದುಡ್ಡನ್ನ ಬಳಸಬೇಕಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ಯಾವುದೇ ಸೊಸೈಟಿಗಳು ಇರುವುದಿಲ್ಲ. ಲಕ್ಷಗಟ್ಟಲೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ 1.5-2 ತಿಂಗಳವರೆಗೆ ಕಾಯುವಂತ ಪರಿಸ್ಥಿತಿ ತಾಳ್ಮೆಯಲ್ಲಿ ಯಾವುದೇ ಸೊಸೈಟಿಗಳು ಇರುವುದಿಲ್ಲ. ಸಣ್ಣ ಪ್ರಮಾಣದ ಸೊಸೈಟಿಗಳಾಗಿರ್ತವೆ. ಒಟ್ಟಾರೆ ಏನ್ ಹೇಳ್ತೀರಿ, ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಇಂತ ಕೆಲಸಗಳು ಏನಂದ್ರೆ, ಈಗ ನಮ್ಮಂತ ಈಗ ಶಿಕ್ಷಣ ಮುಗಿಸ್ದಂತವ್ರು ಏನೋ ದೊಡ್ಡ ಇದ್ರ ಮಾಡಿ ಯಾವ್ದೋ ಕಂಪ್ನಿಲಿ 8 ತಾಸ 12 ತಾಸ ಕೆಲಸ ಮಾಡೋಕ್ಕಿಂತ ಜಮೀನು ಇದ್ದಂತವ ಅವನ ಜಮೀನಲ್ಲಿ ಮಾಡುವಂತ ಕೆಲಸ ಶಗಣಿ ತೆಗೆಯುತ್ತದೋ ಮತ್ತೊಂದು ಯಾವ್ದೋ ಒಂದು ಪ್ರಶ್ನೆ ಅಲ್ಲ, ಪ್ರೀತಿ ಮೇಲೆ ಆ ಕೆಲಸವನ್ನು 4 ತಾಸು ಮಾಡಿದ್ರೆ ಅವನು ಯಾವುದೇ ನೌಕರಿಗೂ ಕಡಿಮೆ ಏನಿಲ್ಲ. ಮತ್ತೆ ಮೈಂಡ್ ಫ್ರೀ ಆಗಿ ತಂದೆ ತಾಯಿಗಳ ಜೊತೆಗೆ ಕುಟುಂಬದ ಜೊತೆ ಉಳ್ಕೊಂಡೆ ಒಳ್ಳೆ ರೀತಿಯಿಂದ ಜೀವನ ನಡೆಸಬಹುದು, ಏನೂ ಸಮಸ್ಯೆ ಇಲ್ಲ. ಯಾವುದೇ ನೌಕರಿಗೂ ಏನು ಕಡಿಮೆ ಆಗುದಿಲ್ಲ ಅಂತ ಹೇಳಕ್ ಬಯಸ್ತಾನೆ ರೈತರು. ಒಳ್ಳೇದು ಬೀರಣ್ಣ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದರಲ್ಲಿ ಹೈನುಗಾರಿಕೆ ಇವತ್ತು ಯಾವ ರೀತಿಯಾಗಿ ಇದೆ ಮತ್ತು ಅದು ಕೊಡುವಂತಹ ಪರ್ಯಾಯ ಲಾಭಗಳು ಏನೇನು ಅನ್ನುವಂಥ ನಿಟ್ಟಿನೊಳಗೆ ಮಾತಾಡಿದ್ರಿ. ಧನ್ಯವಾದ, ನಮಸ್ಕಾರ. ನಮಸ್ತೆ ಸರ್. ಅಂಕೋಲಾ ತಾಲೂಕಿನ ಕೊಂಡಳಿಯ ಬೀರಣ್ಣ ವಿ ನಾಯಕ್ ಅವರ ಹೈನುಗಾರಿಕೆಯ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. पुतला बोल रहे पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना अधिक शुद्धता झलकती थी. माटी की तकलीफ और लो पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है, परंपरागत खेती। ಪ್ರಿಯ ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಮಾಹಿತಿ. ಸುಳಿ ಹಾಗೂ ಚೆಂಡೆ ಕೊಳೆಯುವ ರೋಗ. ಅಡಿಕೆಗೆ ಮೊದಲು ಸುಳಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಅದರ ಬುಡಭಾಗ ಕೊಳೆತು ಕೆಟ್ಟ ವಾಸನೆ ಬರುತ್ತದೆ. ಚೆಂಡೆ ಕೊಳೆಯುವ ರೋಗವು ಮಳೆಗಾಲದಲ್ಲಿ ಹೊರಭಾಗದ ಅಡಿಕೆ ಭಾಗದ ಬುಡದಿಂದ ಪ್ರಾರಂಭವಾಗಿ ನಂತರ ಸುಳಿ ಭಾಗಕ್ಕೆ ಹರಡುತ್ತದೆ. ಬಾಧೆಗೊಳಗಾದ ಮರದ ಸುಳಿಯನ್ನ ಹೊರಗೆಳೆದರೆ ಸುಲಭವಾಗಿ ಕಿತ್ತು ಬರುತ್ತದೆ ಮತ್ತು ಕೆಟ್ಟ ವಾಸನೆ ಹೊರಸೂಸುತ್ತದೆ. ಈ ರೋಗವು ನಿಧಾನವಾಗಿ ಹರಡಿ ಸಂಪೂರ್ಣ ಮರವೇ ಸಾಯುತ್ತದೆ. ಇದರ ನಿರ್ವಹಣಾ ಕ್ರಮ ಹೇಗೆಂದರೆ, ರೋಗ ತಗುಲಿದ ಭಾಗವನ್ನು ಸಂಪೂರ್ಣವಾಗಿ ತೊಳೆದು ಆ ಭಾಗಕ್ಕೆ ಬೋರ್ಡೋ ದ್ರಾವಣ ಅಥವಾ 2-5 ಮಿಲಿ ಅರ್ಕ ಜಿಂಜರನ್ನು ಸುಳಿಯಲ್ಲಿ ಸುರಿಯಬೇಕು. ರೋಗ ಪೀಡಿತ ಮರಗಳ ಬಳಿ ಇರುವ ಇತರೆ ಮರಗಳಿಗೆ ಕೂಡ 1-2 ಮಿಲಿಯಂತೆ ಸಿಂಪಡಣೆ ಮಾಡಬೇಕು. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ನಾಳೆ ಬೆಳಗ್ಗೆ 9 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ ಪ್ರಸಾರವಾಗಲಿದೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಮಹಿಳಾ ಹಾಕಿ ತಂಡದ ಕೋಚ್ ಕರ್ನಾಟಕದ BS ಅಂಕಿತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಂತರ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ದೈನಂದಿನ ಸಂಚಿಕೆ ಆಕಾಶವಾಣಿಯೊಂದಿಗೆ ಸ್ವಾತಂತ್ರ್ಯ ಚಳವಳಿಯ ಪಯಣ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೂ ನಾಳೆ ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಗೇರಸೊಪ್ಪದ ಬಹುಮುಖ ಪ್ರತಿಭೆ ಯುವ ಸಾಧಕ ಪ್ರದೀಪ್ ಮಂಜುನಾಥ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕು ಉಲ್ಲವಳ್ಳಿಯ ನಾರಾಯಣ ಶಾಂಭಾ ಮರಾಠಿ ಹಾಗೂ ಬಳಗದವರಿಂದ ಭಜನೆಯ ಹಾಡುಗಳು. ಪಾಹಿ ಶ್ರೀನಿವಾಸ ದೇವ, ಪಾಹಿ ಸೌರೆ ಮಾಧವ, ಪಾಹಿ ಶ್ರೀನಿವಾಸ ದೇವ, ಪಾಹಿ ಸೌರೆ ಮಾಧವ, ಪಾಹಿ ಶ್ರೀನಿವಾಸ ದೇವ, ಪಾಹಿ ಸೌರೆ ಮಾಧವ, ಪಾಹಿ ಶ್ರೀನಿವಾಸ ದೇವ, ಪಾಹಿ ಸೌರೆ ಮಾಧವ, ಪಾಹಿ ಮೌನಿ ಹೃದಯ ಭಾವ, ಪಾಹಿ ಪಾಹಿ ಕೇಶವ, ಪಾಹಿ ಮೌನಿ ಹೃದಯ ಭಾವ, ಪಾಹಿ ಪಾಹಿ ಕೇಶವ, ಪಾಹಿ ಮೌನಿ ಹೃದಯ ಭಾವ, ಪಾಹಿ ಪಾಹಿ ಕೇಶವ, ಪಾಹಿ ಮೌನಿ ಹೃದಯ ಹೃದಯ ಭಾವ ಪಾಹಿ ಪಾಹಿ ಕೇಶವ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ನೀಲ ವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ನೀಲ ವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ನೀಲ ವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ಶ್ರೀರತಾಂಗಿ ರಮಣಯನ್ನ ಪಾಲಿಸೋ ಕಮಲೇಕ್ಷಣ ಶ್ರೀರತಾಂಗಿ ರಮಣಯನ್ನ ಪಾಲಿಸೋ ಕಮಲೇಕ್ಷಣ ಶ್ರೀರತಾಂಗಿ ರಮಣಯನ್ನ ಪಾಲಿಸೋ ಕಮಲೇಕ್ಷಣ ಶ್ರೀರತಾಂಗಿ ರಮಣಯನ್ನ ಪಾಲಿಸೋ ಕಮಲೇಕ್ಷಣ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಭಕ್ತ ಜನರ ಕಾಮಧೇನು ಮುಕ್ತಿ ಕೊಡುವ ದೇವನು ಭಕ್ತ ಜನರ ಕಾಮಧೇನು ಮುಕ್ತಿ ಕೊಡುವ ದೇವನು ಭಕ್ತ ಜನರ ಕಾಮಧೇನು ಮುಕ್ತಿ ಕೊಡುವ ದೇವನು ಭಕ್ತ ಜನರ ಕಾಮಧೇನು ಮುಕ್ತಿ ಕೊಡುವ ದೇವನು ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನು ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನು ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನು ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನು ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಕಂಠಪುರದಿ ನಿಲಯ ವರಗಜಾಸ್ಯ ಸುಪ್ರಿಯ ವರಹ ಕಂಠಪುರದಿ ನಿಲಯ ವರಗಜಾಸ್ಯ ಸುಪ್ರಿಯ ವರಹ ಕಂಠಪುರದಿ ನಿಲಯ ವರಗಜಾಸ್ಯ ಸುಪ್ರಿಯ ವರಹ ಕಂಠಪುರದಿ ನಿಲಯ ವರಗಜಾಸ್ಯ ಸುಪ್ರಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಮೌನಿ ಹೃದಯ ಭಾವ ಪಾಯಿ ಪಾಹಿ ಕೇ